ಅದು ಅಷ್ಟೇ ಹೊತ್ತಿಗೆ ಪುನಃ ಅದು ಆನ್ ಆಗ್ತದೆ. ಆನ್ ಆದಾಗಲಿ ಆ ಒಂದು ಗಂಟೆ ಹೇಳು ಆ ಟೈಮ್ ಇಟ್ಟರೆ ಅಷ್ಟು ಹೊತ್ತಿಗೆ ನೀರಾಗ್ತದೆ, ಅಲ್ಲಿ ಏನೋ ಸಮಸ್ಯೆ ಬರೋದಿಲ್ಲ. ಏನು ಲೆಕ್ಕಾಚಾರ ಮಾಡಿರ್ತೀವಿ ಅಷ್ಟು ನೀರು ಹೋಗ್ತದೆ, ನೀರು ಹೋಗ್ತದೆ. ಯಾಕಂದರೆ ಇವನಿಗೆ ಎದ್ದು ಎಲ್ಲಿಯೂ ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಸಮಯ ಉಳಿತಾಯ ಆಗ್ತದೆ, ಇನ್ನೊಂದು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಕೃಷಿ ಕಾರ್ಯದಲ್ಲಿ ಕೆಲವು ಸಮಸ್ಯೆ ಬರೋದು ಅಂದರೆ ಕೂಲಿಗಳದ್ದು, ಕೂಲಿಯವರು ಇಲ್ಲದೆ ಇದನ್ನು ಮಾಡಲಿಕ್ಕೆ ಆಗ್ತದೆ. ಬಹಳ ಒಳ್ಳೆಯ ವಿಚಾರವನ್ನು ಹಂಚಿಕೊಂಡಿರಿ ನಾರಾಯಣ ಭಟ್ ಅವರೇ. ಆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ನೀರಿನ ಒಂದು ಸಮರ್ಥ ಬಳಕೆಯನ್ನು ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಈ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿಯವರು ನಿಮಗೆ ಒಂದು ಅವಕಾಶ ಕೊಟ್ಟಿರಿ, ನಿಮಗೆಲ್ಲರಿಗೂ ಧನ್ಯವಾದ. ಒಳ್ಳೆಯದು. ಇದುವರೆಗೆ ತೋಟಗಾರಿಕಾ ಬೆಳೆಗಳಲ್ಲಿ ನೀರಾವರಿ ಈ ಕುರಿತು ನಾರಾಯಣ ಭಟ್ ಎನ್ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಪಶು ಧನ್ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಕೃಷಿ ಮಾಹಿತಿ. ಭತ್ತದ ಬೆಳೆಯಲ್ಲಿ ಉತ್ತಮ ಇಳುವರಿ ಪಡಿಬೇಕಿದ್ರೆ ಶಿಫಾರಸು ಮಾಡಿರುವಂತಹ ತಳಿಗಳ ಬಳಕೆ ಮಾಡುವಂತಹದ್ದು, ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡುವುದು, ಕಾಲಕಾಲಕ್ಕೆ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತಹದ್ದು, ಇದರ ಜೊತೆಗೆ ಭತ್ತದ ಕೊಯ್ಲು ಕೂಡ ಪ್ರಮುಖವಾದಂತಹ ಅಂಶವಾಗಿದೆ. ಬೆಳೆಯ ಮಾಗಿದ ಸಮಯವನ್ನು ಅರಿತು ಅದನ್ನು ಕೊಯ್ಲು ಮಾಡಿ ಒಣಗಿಸಿ ಸಂಗ್ರಹಿಸಿಡುವಂತಹ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡದೇ ಹೋದರೆ ಕೈಗೆ ಸಿಗಬೇಕಾಗಿರುವಂತಹ ಉತ್ಪಾದನೆ ಕಡಿಮೆಯಾಗಬಹುದು ಹಾಗೂ ಅದರ ಗುಣಮಟ್ಟವೂ ಕೂಡ ಕಡಿಮೆಯಾಗಬಹುದು. ಬೆಳೆಯನ್ನು ಯೋಗ್ಯ ಸಮಯದಲ್ಲಿ ಕೊಯ್ಲು ಮಾಡಬೇಕು. ಸರಿಯಾದ ಸಮಯಕ್ಕಿಂತ ಮೊದಲು ಅಥವಾ ತಡೆದು ಕೊಯ್ಲನ್ನು ಮಾಡಿದರೆ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆಯಾಗಬಹುದು. ಭತ್ತದಿಂದ ಅಕ್ಕಿಯನ್ನು ತಯಾರಿಸುವಾಗ ನುಚ್ಚಿನ ಪ್ರಮಾಣ ಅಧಿಕಗೊಳ್ಳುತ್ತದೆ. ಭತ್ತದ ಬೆಳೆಯಲ್ಲಿ ಸಾಮಾನ್ಯವಾಗಿ ತೆನೆಯಲ್ಲಿನ 80% ಕಾಳುಗಳು ಒಣಹುಲ್ಲಿನ ಬಣ್ಣಕ್ಕೆ ತಿರುಗಿ ತೆನೆಯ ಬುಡದಲ್ಲಿರುವ ಕಾಳುಗಳು ಗಟ್ಟಿಯಾದುವೆಂದರೆ ಬೆಳೆಯು ಕೊಯ್ಲಿಗೆ ಸಿದ್ಧವಾಗಿದೆ ಎಂದು ತಿಳ್ಕೋಬಹುದು. ರೈತರು ಸಾಮಾನ್ಯವಾಗಿ ಈ ಭತ್ತದ ಬೆಳೆಯಲ್ಲಿ ಕೊಯ್ಲೋತ್ತರ ತಾಂತ್ರಿಕತೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳು ವಿಧಾನದಿಂದಲೇ ಕೊಯ್ಲಿನ ಸಮಯವನ್ನು ನಿರ್ಧರಿಸ್ತಾರೆ. ತೆನೆಗಳು ಹೊರಬಂದ ನಂತರ ಮಳೆಗಾಲದಲ್ಲಿ 30-40 ದಿವಸಗಳಲ್ಲಿ ಬೆಳೆಯು ಕೊಯ್ಲಿಗೆ ಸಿದ್ಧವಾಗುತ್ತದೆ ಎಂದು ಕಂಡುಬಂದಿದೆ. ಆದರೆ ಬೇಸಿಗೆಯಲ್ಲಿ 28-30 ದಿವಸಗಳಲ್ಲಿ ಪೈರನ್ನು ಕೊಯ್ಯಬಹುದು. ಕಾಳಿನಲ್ಲಿ ತೇವಾಂಶವು ಕಡಿಮೆಯಾಗ್ತಾ 20-24% ತಲುಪಿದಾಗ ಬೆಳೆಯು ಕೊಯ್ಲಿಗೆ ಸಿದ್ಧವಾಗಿದೆ ಎಂದು ತಿಳಿಯಬಹುದು. ಈ ಸಮಯದಲ್ಲಿ ಬೆಳೆಯನ್ನು ಕೊಯ್ಯದಿದ್ದರೆ ಇಂತಹ ಭತ್ತದಿಂದ ಅಕ್ಕಿಯನ್ನು ಮಾಡಿಸಿದಾಗ ನುಚ್ಚಿನ ಪ್ರಮಾಣ ಹೆಚ್ಚುತ್ತದೆ. ಹಾಗೆ ಮಿತಿಗಿಂತ ತೇವಾಂಶ ಕಡಿಮೆಯಾಗುತ್ತಾ 1% ಕುಗ್ಗಿದರೆ ನುಚ್ಚಿನ ಪ್ರಮಾಣ 2% ಹೆಚ್ಚುತ್ತದೆ. ಕೊಯ್ಲಿನ ವಿಧಾನಗಳ ಬಗ್ಗೆ ಹೇಳುತ್ತಿದ್ರೆ ಸಾಮಾನ್ಯವಾಗಿ ಕೊಯ್ಲನ್ನು ಸಸ್ಯವನ್ನು ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಕುಡುಗೋಲಿನ ಸಹಾಯದಿಂದ ಕೊಯ್ಲು ಮಾಡಲಾಗ್ತದೆ. ನಮ್ಮ ದೇಶದಲ್ಲಿ ಸುಮಾರು 10-12 ಸೆಂಟಿಮೀಟರ್ನಷ್ಟು ಹುಲ್ಲನ್ನು ಬಿಡುವಂತಹ ರೂಢಿ ಇದೆ. ಭತ್ತವನ್ನು ಕೊಯ್ಯಲು ಉಪಯೋಗಿಸುವಂತಹ ಕುಡುಗೋಲಿನ ಆಕಾರದಲ್ಲಿ ದೇಶದಿಂದ ದೇಶಕ್ಕೆ ಭಿನ್ನತೆ ಕಂಡುಬಂದರೂ ಕೂಡ ಈ ಸಾಧನದ ಮೂಲ ರಚನೆಯಲ್ಲಿ ಹೆಚ್ಚಿನ ವ್ಯತ್ಯಾಸವೇನೂ ಇಲ್ಲ. ಕೊಯ್ಯುವ ಅಲಗಿನ ಭಾಗಕ್ಕೆ ಕೆಲವೆಡೆ ಗರಗಸದಂತಹ ಹಲ್ಲುಗಳನ್ನು ಮಾಡಲಾಗ್ತದೆ. ಇತ್ತೀಚಿನ ಕೂಲಿ ಕಾರ್ಮಿಕರ ಕೊರತೆಯ ಹಿನ್ನೆಲೆಯಲ್ಲಿ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಕೊಯ್ಲು ಮಾಡುವುದು ಹೆಚ್ಚು ಲಾಭದಾಯಕ. ಭತ್ತದ ಬೆಳೆಯಲ್ಲಿ ಕಾಳುಗಳನ್ನು ತೆನೆಯಿಂದ ಬೇರ್ಪಡಿಸುವ ಕಾರ್ಯಕ್ಕೆ ಒಕ್ಕಣೆ ಮಾಡುವುದು ಎಂದು ಹೇಳಲಾಗ್ತದೆ. ಕೆಲವೊಂದು ಪ್ರದೇಶದಲ್ಲಿ ಪೈರನ್ನು ಕೊಯ್ದ ದಿವಸವೇ ಇಕ್ಕುವಂತಹ ಕಾರ್ಯವನ್ನು ಮಾಡಲಾಗ್ತದೆ. ಕೆಲವೊಂದು ಕಡೆ ಕೊಯ್ದ ಬೆಳೆಯನ್ನು ಸಣ್ಣ ಸಣ್ಣ ಗುಂಪುಗಳನ್ನಾಗಿ ಮಾಡಿ ಗದ್ದೆಯಲ್ಲಿಯೇ ಕೆಲವು ದಿವಸ ಒಣಗುವುದಕ್ಕೆ ಬಿಟ್ಟು ನಂತರ ಒಕ್ಕಲು ಮಾಡಲಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿರುವಂತಹ ಹುಲ್ಲು ಸಹಿತವಾಗಿ ಕೊಯ್ದು ಭತ್ತವನ್ನು ಎರಡು ಕೈಗಳಲ್ಲಿ ಬರುವಷ್ಟು ಪ್ರಮಾಣದಲ್ಲಿ ಹಿಡ್ಕೊಂಡು ತೆನೆಗಳನ್ನು ಪಡಿ ಮಂಚಕ್ಕೆ ಬಡ್ಡಿದಾಗ ಕಾಳುಗಳು ತೆನೆಗಳನ್ನು ಬೇರ್ಪಡಿಸಬಹುದು. ಮಂಚದ ಕೆಳಗಡೆ ಕಾಳುಗಳು ಸಂಗ್ರಹವಾಗ್ತವೆ. ಇತ್ತೀಚಿನ ದಿವಸಗಳಲ್ಲಿ ಯಂತ್ರೋಪಕರಣಗಳ ಬಳಕೆಯಿಂದ ಒಕ್ಕಣೆ ಕಾರ್ಯವನ್ನು ಮಾಡುವುದು ಸುಲಭವಾಗಿದೆ. ಭತ್ತವನ್ನು ತಡವಾಗಿ ಕೊಯ್ಲು ಮಾಡುವುದರಿಂದ ಆಗುವಂತಹ ಕೆಲವೊಂದು ದುಷ್ಪರಿಣಾಮಗಳು ಈ ರೀತಿಯಾಗಿವೆ. ಭತ್ತದ ಪೈರು ಮಾಗಿದ ನಂತರ ಹಲವು ಕಾರಣಗಳಿಂದ ಕಾಳುಗಳು ನಷ್ಟವಾಗ್ತವೆ. ನಿಂತಿರುವಂತಹ ಪೈರನ್ನು ಮಾಗಿದೊಡನೆ ಕೊಯ್ಯದೇ ಇದ್ದಲ್ಲಿ ಕೆಲವು ತಳಿಗಳ ಕಾಳುಗಳು ಉದುರಿ ಭೂಮಿಯ ಮೇಲೆ ಬಿದ್ದು ನಷ್ಟವಾಗ್ತದೆ. ಉದಾಹರಣೆಗೆ ಸುಗ್ಗಿ ಹಂಗಾಮಿಗೆ ಶಿಫಾರಸು ಮಾಡಲ್ಪಟ್ಟಂತಹ ಜ್ಯೋತಿ ತಳಿ ಭತ್ತವು ಮಾಗಿದ ನಂತರ ಕಾರಣಾಂತರದಿಂದ ಅಂದರೆ ಅನುಕೂಲಕರ ಹವಾಮಾನ ಇಲ್ಲದೇ ಇರುವಂತಹದ್ದು, ಕೊಯ್ಲನ್ನು ಮಾಡಲು ಆಳುಗಳು ಸಿಗದೇ ಇರುವಂತಹದ್ದು ಅಥವಾ ಬೇರೆ ಕಾರಣಗಳಿಂದ ಕೊಯ್ಲು ಮಾಡುವುದು ತಡವಾದರೆ ಪೈರನ್ನು ಗದ್ದೆಯಲ್ಲಿ ಬಿಡಬೇಕಾದಂತಹ ಪ್ರಸಂಗ ಬರಬಹುದು. ಇಂತಹ ಪ್ರಸಂಗಗಳಲ್ಲಿ ಕಾಳುಗಳು ತಾನಾಗಿ ಉದುರಿ ಹೋಗುವ ಅಥವಾ ಹಕ್ಕಿಗಳು ಇಲಿಗಳು ಮುಂತಾದ ಪ್ರಾಣಿಗಳ ಉಪದ್ರವದಿಂದ ನಷ್ಟ ಸಂಭವಿಸಬಹುದು. ಭತ್ತದ ಬೆಳೆ ಮಾಗಿ ನಿಂತಾಗ ಸತತವಾಗಿ ಇಲ್ಲವೇ ಬಿಟ್ಟು ಬಿಟ್ಟು ಮಳೆ ಬರುವುದರಿಂದ ಕಾಳುಗಳು ಉದುರಿ ನಷ್ಟವಾಗಬಹುದು. ಭತ್ತವನ್ನು ಕೊಯ್ದು ಒಣಗಲು ಸ್ವಲ್ಪ ಸಮಯ ಗದ್ದೆಯಲ್ಲಿ ಬಿಟ್ಟಾಗ ಸಣ್ಣ ಸಣ್ಣ ಕಟ್ಟುಗಳನ್ನು ಕಟ್ಟುವಾಗ ಹಾಗೂ ಕಟ್ಟುಗಳನ್ನು ಒಕ್ಕುವ ಸಂದರ್ಭದಲ್ಲಿ ಅಥವಾ ಬಣವೆಯನ್ನು ರಚಿಸುವ ಸ್ಥಳಕ್ಕೆ ಸಾಗಿಸುವಾಗ ಕಾಳುಗಳು ಉದುರಿ ನಷ್ಟವಾಗಬಹುದು. ಕೊಯ್ಲು ಮತ್ತು ಒಕ್ಕಣೆಯ ಮಧ್ಯದ ಸಮಯ ಅಧಿಕಗೊಂಡ ಹಾಗೆ ಕಾಳಿನ ನಷ್ಟದ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಕೆಲವೊಂದು ಪ್ರಸಂಗಗಳಲ್ಲಿ ಕಾಳಿನ ಗುಣಮಟ್ಟದ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ. ಒಕ್ಕಣೆಯಾದ ಮೇಲೂ ಸ್ವಲ್ಪ ಪ್ರಮಾಣದ ಕಾಳು ತೆನೆಯಲ್ಲಿಯೇ ಉಳಿದುಕೊಳ್ಳಬಹುದು. ಪ್ರಾಣಿಗಳಿಂದ ತುಳಿಸಿ ಒಕ್ಕಿದಾಗ ಸುಮಾರು 10% ಕಾಳುಗಳು ತೆನೆಗಳಲ್ಲಿಯೇ ಉಳಿದುಕೊಳ್ಳಬಹುದು. ಆದರೆ ಸುಧಾರಿಸಿದ ಯಂತ್ರಗಳನ್ನು ಬಳಸಿದಾಗ ಈ ನಷ್ಟ 1%ಕ್ಕಿಂತಲೂ ಕಡಿಮೆ ಇರುತ್ತದೆ. ಕಾಳುಗಳಲ್ಲಿನ ಕೊಯ್ಲಿನ ಸಮಯದಲ್ಲಿ 20% ತೇವಾಂಶ ಇರುತ್ತದೆ. ಕೊಯ್ದ ಪೈರನ್ನು ಕೆಲ ದಿವಸಗಳವರೆಗೆ ಒಣಗಲು ಬಿಟ್ಟು ಅನಂತರ ಒಕ್ಕಣೆ ಮಾಡಿದಾಗ ಕಾಳಿನಲ್ಲಿರುವಂತಹ ತೇವಾಂಶ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿರುತ್ತದೆ. ಕಾಳನ್ನು ಸೂಕ್ಷ್ಮಜೀವಿಗಳ ಪ್ರಭಾವದಿಂದ ಕೆಡದ ಹಾಗೆ ತಡೆಯುವುದಕ್ಕೆ ಕಾಳಿನಲ್ಲಿನ ತೇವಾಂಶ ಕನಿಷ್ಠ 14% ಇಳಿಯುವವರೆಗೆ ಒಣಗಿಸಬೇಕಾಗ್ತದೆ. ಕಾಳನ್ನು ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಬೇಕು. ಗಟ್ಟಿ ನೆಲದ ಮೇಲೆ ಇಲ್ಲವೇ ಸಿಮೆಂಟ್ ಕಾಂಕ್ರೀಟ್ ಮಾಡಿದ ಸ್ಥಳದಲ್ಲಿ ಒಕ್ಕಣೆ ಮಾಡಿರುವಂತಹ ಭತ್ತವನ್ನು ತೆಳುವಾಗಿ ಹರಡಬೇಕು. ಮೇಲಿನ ಮೇಲೆ ಈ ಭತ್ತವನ್ನು ಕೈಯಿಂದ ಇಲ್ಲವೇ ಕಾಲಿನಿಂದ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಬಿಸಿಲಿನ ಪ್ರಕೃತಿಗೆ ಅನುಸಾರವಾಗಿ ಭತ್ತವು ಒಣಗಿ ಸಂಗ್ರಹಿಸಲು ಯೋಗ್ಯವಾಗಬೇಕಾದರೆ 3-4 ದಿವಸಗಳು ಬೇಕಾಗ್ತದೆ. ಕಾಳುಗಳು ಸರಿಯಾಗಿ ಒಣಗದೇ ಇದ್ದರೆ ಅವುಗಳಲ್ಲಿ ಸೂಕ್ಷ್ಮವಾದ ಬಿರುಕುಗಳು ನಿರ್ಮಾಣಗೊಳ್ಳಬಹುದು. ಇದರ ಪರಿಣಾಮವಾಗಿ ಇಂತಹ ಭತ್ತದ ಅಕ್ಕಿಯನ್ನು ಮಾಡಿದಾಗ ನುಚ್ಚಿನ ಪ್ರಮಾಣ ಹೆಚ್ಚಾಗ್ತದೆ. ಭತ್ತವನ್ನು ಒಣಗಿಸಿದ ನಂತರ ಅದರಲ್ಲಿರುವಂತಹ ಹುಲ್ಲಿನ ತುಣುಕುಗಳು, ಕಸಕಡ್ಡಿಗಳು, ಜೊಳ್ಳು ಭತ್ತದ ಕಾಳುಗಳನ್ನು ಪ್ರತ್ಯೇಕಿಸಬೇಕಾಗ್ತದೆ. ಈ ಪದ್ಧತಿಗೆ ಅವಶ್ಯ ಇರುವಂತಹ ವೇಗದಿಂದ ಗಾಳಿಯು ಬೀಸ್ತಾ ಇರಬೇಕು. ಸ್ಪಷ್ಟ ಸೂಕ್ತ ವೇಗದಲ್ಲಿ ಗಾಳಿಯು ಬೀಸದೇ ಇದ್ದಾಗ ವಿದ್ಯುತ್ ಚಾಲಿತ ತೂರುವ ಯಂತ್ರ ಅಥವಾ ಫ್ಯಾನ್ ಅನ್ನು ಅಳವಡಿಸುವಂತಹದ್ದು ಒಳ್ಳೆಯದು. ಸ್ವಚ್ಛ ಮಾಡಿದ ಭತ್ತವನ್ನು ಮಾರಾಟ ಮಾಡುವವರೆಗಾಗಲಿ ಸ್ವಂತ ಉಪಯೋಗಿಸುವುದಕ್ಕಾಗಲಿ ಕೆಡದ ಹಾಗೆ ಸುರಕ್ಷಿತವಾಗಿ ಇಡಬೇಕಾಗ್ತದೆ. ಸೂಕ್ಷ್ಮಾಣುಗಳು, ಕೀಟಗಳು ಹಾಗೂ ಇಲಿಗಳಿಂದ ಉಪದ್ರವ ಆಗದ ಹಾಗೆ ತಡೆಯುವುದಕ್ಕೆ ಕಾಳುಗಳು ಸರಿಯಾಗಿ ಒಣಗಿಸಿ ಸಂಗ್ರಹಿಸಬೇಕು. ಭತ್ತವನ್ನು ಸಂಗ್ರಹಿಸಿಡುವಂತಹ ವಿಧಾನಗಳ ಬಗ್ಗೆ ಹೇಳುವುದಿದ್ರೆ ಭತ್ತವನ್ನು ಚೀಲದಲ್ಲಿ ತುಂಬಿ ಸಂಗ್ರಹಿಸುವ ಪದ್ಧತಿ ಸಾಮಾನ್ಯವಾಗಿ ಬಳಕೆಯಲ್ಲಿದೆ. ಈ ಕಾರ್ಯಕ್ಕೆ ಸೆಣಬಿನ ಚೀಲ ಅಥವಾ ಗೋಣಿ ಚೀಲಗಳು ಉತ್ತಮವೆಂದು ಕಂಡುಬಂದಿದೆ. ನೆಲದ ಮೇಲೆ 1-2 ಅಡಿ ಎತ್ತರದ ಕಟ್ಟಿಗೆಯ ಮಂಚವನ್ನಿಟ್ಟು ಅದರ ಮೇಲೆ ಭತ್ತ ತುಂಬಿದ ಚೀಲಗಳನ್ನು ಹೊಂದಿಸಿ ಇಡಬೇಕಾಗ್ತದೆ. ಈ ವಿಧಾನದಿಂದ ಚೀಲಗಳ ಸುತ್ತಲೂ ಗಾಳಿಯಾಡುವುದಕ್ಕೆ ಅನುಕೂಲವಾಗಿ ತಾನಿಕ ಉಷ್ಣತೆ ಹೆಚ್ಚಾಗುವುದಿಲ್ಲ. ಅದರಿಂದ ಭತ್ತದಲ್ಲಿ ಕೊಯ್ಲು ಮತ್ತು ಸಂಗ್ರಹದಲ್ಲಿ ವೈಜ್ಞಾನಿಕ ಪದ್ಧತಿ ಅಳವಡಿಸಿದಾಗ ಉತ್ತಮ ಗುಣಮಟ್ಟದ ಇಳುವರಿ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಇನ್ನು ಭತ್ತದಲ್ಲಿಯೂ ಕೂಡ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಪಡೆಯಬಹುದು. ಭತ್ತದ ಕೊಯ್ಲು ನಂತರ ಕಾಳುಗಳನ್ನು ಬೇರ್ಪಡಿಸಿ ಒಣಗಿಸಿ ನಂತರ ತೂರಿ ಭತ್ತದ ಕಾಳುಗಳನ್ನು ಸ್ವಚ್ಛಗೊಳಿಸಬೇಕಾಗ್ತದೆ. ಕೊಯ್ಲು ಸಂದರ್ಭದಲ್ಲಿ ಇದ್ದಂತಹ 20% ತೇವಾಂಶವು ಈ ಎಲ್ಲ ವಿಧಾನಗಳನ್ನು ದಾಟಿ ಕಣಜದಲ್ಲಿ ಸಂಗ್ರಹಗೊಂಡಾಗ ಭತ್ತದ ಕಾಳಿನಲ್ಲಿ 13-14% ತೇವಾಂಶ ಉಳಿದಿರುತ್ತದೆ. ನಂತರ ಮಿಲ್ಲಿಗೆ ಬಂದಾಗ ಭತ್ತವನ್ನು ಸಂಸ್ಕರಿಸಿದಾಗ ವಿವಿಧ ಉತ್ಪನ್ನಗಳು ಬರ್ತವೆ. ಭತ್ತವನ್ನು ಸಂಸ್ಕರಿಸಿದಾಗ ಸಿಗುವ ಮೊದಲ ಉತ್ಪನ್ನವೇ ಅಕ್ಕಿ. ಭತ್ತದ ಮೇಲಿರುವ ಹೊದಿಕೆಯನ್ನು ಅಥವಾ ಹೊಟ್ಟನ್ನು ತೆಗೆದ ನಂತರ ತುಂಡಾಗದ ಅಕ್ಕಿಗೆ ಮತ್ತು ತುಂಡಾದರೂ ಅದರ ಉದ್ದಳತೆಯು ತುಂಡಾಗದ ಅಕ್ಕಿಯ ಮುಕ್ಕಾಲು ಅಥವಾ

ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ತೋರುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ